ಸ್ವಾಮಿಯಾದ ಲಂಬೋದರನೇ, ನಿನ್ನ ಪಾದಕ್ಕೆ ಈ ಭಕ್ತನು ವಂದಿಸುತ್ತಾನೆ. ಕಲ್ಯಾಣ ಕಲ್ಯಾಣ ಸೂತ್ರಧಾರ, ಮೇಲಕ್ಕೆ ಹೇಳುವಂತವನಾದು ಅಪ್ಪ ಸೂತ್ರಧಾರ, ನೀನು ನನ್ನನ್ನು ಸ್ತುತಿಸಿದ ಕಾರಣವೇನೆಂಬುದನ್ನು ತ್ವರಿತದಿಂದ ಹೇಳುವಂತವನಾಗು. ಹೇ ಗಜಮುಖನೇ, ನಾನು ಇಲ್ಲಿ ನೆರೆದಿರುವಂತಹ ಈ ಪ್ರೇಕ್ಷಕರ ಮುಂದೆ ಗಿರಿಜಾ ಕಲ್ಯಾಣ ಎಂಬ ದೊಡ್ಡಾಟವನ್ನು ಪ್ರದರ್ಶನ ಮಾಡಬೇಕೆಂದಿದ್ದೇನೆ. ನನ್ನ ಆಟಕ್ಕೆ ಯಾವುದೇ ತರಹದ ವಿಘ್ನಗಳು ಬಾರದಂತೆ ವಿಘ್ನೇಶ್ವರನಾದ ನೀನು ನನಗೆ ವರವನ್ನಿತ್ತು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವಾ ದಿವ್ಯ ಪ್ರಭಾವ. ವತ್ಸ ಸೂತ್ರಧಾರ, ಸರ್ವ ಮಂಗಳೆಯಾದ ಗಿರಿಜೆಯ ಕಲ್ಯಾಣದ ಕಥೆಯನ್ನು ನೀನು ದೊಡ್ಡಾಟದ ರೂಪದಲ್ಲಿ ಅಭಿನಯಿಸಲಿರುವುದನ್ನು ತಿಳಿದು ನನಗೆ ಬಹಳ ಸಂತೋಷವಾಗಿದೆ. ಈಗೋ ನಿನ್ನ ಆಟಕ್ಕೆ ಯಾವುದೇ ತರಹದ ವಿಘ್ನಗಳು ಬಾರದಂತೆ ವರವನ್ನು ನೀಡಿದ್ದೇನೆ. ನಾನಿನ್ನು ಕೈಲಾಸ ಪರ್ವತವನ್ನು ಕುರಿತು ಗಮನ ಮಾಡುತ್ತೇನೆ. ನೀನು ನಿನ್ನ ಆಟವನ್ನು ಪ್ರಾರಂಭ ಮಾಡುವಂತವನಾಗು. ಯಾಕಾಗಲಲ್ಲದು ದೇವ, ತಾವು ಬಂದಂತವರ ದಾರ ಸ್ವಾಮಿ. ಹೋ ಎಲ ಸಾರಥಿ, ನಾನು ದಾರೆಂದರೆ ಅತಳ ವಿತಳ ಸುತಳ ಪಾತಾಳ ತಳ ತಳಗಳನ್ನೆಲ್ಲ ಅರೆದು ಮುಕ್ಕಳಿಸಿ ಸಪ್ತ ಸಾಗರಗಳನ್ನು ಬೆದಕಿ ಕೆದಕಿ ನೂಕಿ ಕಲಕಿ ನೆಲೆ ತಪ್ಪಿಸಿ ಕುಲಗಿರಿಗಳನ್ನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಿ ಸುರ ನರ ಉರಗ ಲೋಕಗಳನ್ನೆಲ್ಲ ನನ್ನ ಪರಾಕ್ರಮದ ಪ್ರಜ್ವಲ ಪ್ರಕಾಶದಿಂದ ತೊಳಗಿ ಬೆಳಗಿಸುತ್ತಿರುವ ವೀರಾದಿವೀರ ದೇವಕುಲ ಕುಠಾರನಾದಂಥ ತಾರಕಾಸುರನೆಂದು ಜೈಬೇರಿ ಹೊಡೆಯುವಂತನಾಗಲೇ ಸಾರಥಿ ಮಂದಮತಿ. ಹೇ ವೀರಾದಿವೀರ, ತಾವು ತಾರಕಾಸುರ ಮಹಾರಾಜನೆಂಬುದು ನನಗಾದರೂ ತಿಳಿಯಿತು, ಇಲ್ಲಿ ಕುಳಿತಂತಹ ಪ್ರೇಕ್ಷಕರಿಗಾದರೂ ತಿಳಿಯಿತು. ಆದರೆ ತಾವು ತಮ್ಮ ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂಬುದನ್ನು ಹೇಳಬೇಕು ದೊರೆಯೇ, ಬೆಕ್ಕಿನ ಮರಿಯೇ. ಎಲ ಸಾರಥಿ, ನಾನು ಈ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹಿಂದೆ ನಾನು ಘೋರತರವಾದ ತಪಸ್ಸನ್ನಾಚರಿಸಿ ಯಾವ ದೇವತೆಯಿಂದಲೂ ನನಗೆ ಮರಣ ಬಾರದಂತೆ ಬ್ರಹ್ಮನಿಂದ ಹೊರ ಪಡೆದಿದ್ದೇನೆ. ಅಂದ ಮೇಲೆ ನನಗೇತರ ಭಯ, ಮೂರು ಲೋಕಗಳಲ್ಲಿ ಮೆರೆವ ವೀರಾದಿವೀರರನ್ನೆಲ್ಲ ಕೆಣಕಿ ಯುದ್ಧ ಮಾಡಿ ಸೋಲಿಸಿ ಅವರನ್ನು ಮೂಲೆಗೊತ್ತಿದ್ದೇನೆ. ಅಸುರ ಕುಲಕ್ಕೆ ಕಂಠಕ ಪ್ರಾಯರಾಗಿರುವ ಆ ದೇವತೆಗಳಿನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಆ ದೇವತೆಗಳನ್ನೆಲ್ಲ ಸೆದೆಬಡಿದು ಅವರ ಹೆಂಡಂದಿರಿಂದ ಪರಿಚಾರಿಕೆ ಮಾಡಿಸಿಕೊಳ್ಳುವವರೆಗೂ ನಮಗೆ ಸಮಾಧಾನವಿಲ್ಲ. ಅದಕ್ಕಾಗಿ ಆ ನೀಚ ದೇವತೆಗಳನ್ನು ಹುಡುಕಿಕೊಂಡು ಇಲ್ಲಿಗೆ ಬರುವಣವಾಯಿತು. ಎಲೈ ಸಾರಥಿ ದೇವ, ಈ ಕೂಡಲೇ ಈ ಎನ್ನ ರಥವನ್ನು ಇಂದ್ರನ ಅಮರಾವತಿಗೆ ಒಡೆಯುವಂಥವನಾಗು. ನೀವು ಆ ಇಂದ್ರನ ಅಮರಾವತಿ ಹೋಗಬೇಕು ಅನ್ನೋ ಹೊತ್ತಿಗೆ ಅವನ ಇದ್ ಕಡೆ ಬಂದ್ಬಿಟ್ನಲ್ರಿ, ಅವನ್ ಕೂಡ ಇಲ್ಲೇ ಯುದ್ಧ ಮಾಡ್ರಿ. ಎಲೈ ಹಸುರ ಕುನ್ನಿ, ಕೂಡಲೇ ನನ್ನೊಂದು ಯುದ್ಧಕ್ಕೆ ಸಿದ್ಧನಾಗುವಂಥವನಾಗು. ಎಲೈ ಹಸುರ ಕುನ್ನಿ, ಹೇಳುತ್ತೇನೆ ಕೇಳುವಂಥವನಾಗು. ಅದೇನಿರುವುದು ಬಗಳುವಂಥವನಾಗು. ನಿನ್ನ ಬಂಡತನದ ಮಾತುಗಳನ್ನು ನಿಲ್ಲಿಸು. ನೀನು ದ್ವಿತೀಯ ಮಗನಾದ ವಜ್ರಾಂಗನಿಗೆ ಸೋತು ಓಡಿಹೋದುದನ್ನು ಮರೆತೆಯ? ಮೇನಕೆಯನ್ನು ಕಳಿಸಿ ವಿಶ್ವಾಮಿತ್ರ ತಪಸ್ಸನ್ನು ಭಂಗಗೊಳಿಸಿದ ಮಹಾವಂಚಕ ನೀನೆಂಬುದು ಸುಳ್ಳೆ. ಅಹಲ್ಯ ಪಾತ್ರವತ್ಯವನ್ನು ಭಂಗಗೊಳಿಸಿ ಗೌತಮನ ಶಾಪಕ್ಕೆ ಗುರಿಯಾದ ಮಹಾಲಂಪಟನ್ ನೀನಲ್ಲವೇ. ವೀರಾದಿವೀರನಾಗಿದ್ದರೆ ಈ ಕೂಡಲೇ ನನ್ನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗುವಂತಹವನಾಗು. ಸಿದ್ಧನಾಗು ಮೂರ್ಖ. ಅಲ್ಪ ಸೂತ್ರಧಾರ, ಈ ತಾರಕಾಸುರ ಎಂಥ ವೀರದಲ್ಲಪ್ಪ, ತಡ ಇಲ್ಲದೆ ದೇವೇಂದ್ರನ ಸೋಲಿಸ್ಬಿಟ್ನಲ್ಲ. ಹೌದ್ ನೋಡಪ್ಪ, ಸೋತಂತ ದೇವೇಂದ್ರ ಓಡಿಕೊಂತ ಎಲ್ಲಿಗೆ ಹೊಂಟನಲ್ಲ, ಎಲ್ಲಿಗೆ? ಮುಂದ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಾಕ ವಿಷ್ಣುನ ಹಂತಕ್ಕೆ ಹೊಂಟಾನಪ್ಪ ಅವ. ಹಿಂಗೇನ? ಎಲ ಈ ಲೋಕ ರಕ್ಷಕನಾದ ಮುರಾರಿ, ನಿನಗೆ ನನ್ನ ವಂದನೆಗಳು. ಶುಭಮಸ್ತು. ದೇವೇಂದ್ರನೇ, ಏನು ಕಾರಣ ನೀನು ಇಲ್ಲಿಗೆ ಬರುವಂತವನಾದ ಎಂಬುದನ್ನು ಬೇಗನೆ ಹೇಳಬೇಕು ರಾಜ ದಿವ್ಯ ತೇಜ. ಹೇ ಲಕ್ಷ್ಮೀ ವಲ್ಲಭನಾದ ಮಾಧವನೇ, ತಾರಕಾಸುರನೆಂಬುವನು ಅತಿ ಗರ್ವಿಷ್ಠನಾಗಿ ಮೆರೆಯುತ್ತಿದ್ದಾನೆ. ಸರ್ವ ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿರುವ ಆ ಮಧಾಂಧನು ಈಗ ದೇವಲೋಕಕ್ಕೂ ದಾಳಿ ಮಾಡಿದ್ದಾನೆ. ನಾನು ಆ ತಾರಕಾಸುರನನ್ನು ಎದುರಿಸಿ ಎಷ್ಟೇ ಪರಾಕ್ರಮದಿಂದ ಹೋರಾಡಿದರೂ ಅವನನ್ನು ಗೆಲ್ಲಲಿಕ್ಕಾಗದೆ ಸೋತು ಓಡಿ ಬಂದಿದ್ದೇನೆ. ಇದಕ್ಕೆ ಮುಂದಿನ ಉಪಾಯವೇನೆಂಬುದನ್ನು ನೀನೇ ತಿಳಿಸಬೇಕು ಶ್ರೀಕಾಂತ ಲೋಕಪ್ರಖ್ಯಾತ. ಹೇ ಸುರಪತಿಯೇ, ನೀನು ಹೇಳುವುದೆಲ್ಲ ತಿಳಿಯಿತು. ಆ ದುರುಳ ತಾರಕಾಸುರನು ಯಾವ ದೇವತೆಯಿಂದಲೂ ತನಗೆ ಮರಣ ಬಾರದಂತೆ ಸಾಕ್ಷಾತ್ ಬ್ರಹ್ಮದೇವನಿಂದ ವರ ಪಡೆದಿದ್ದಾನೆ. ಹಾಗಾದರೆ ಅವನನ್ನು ಕೊಲ್ಲುವ ಬಗೆ ಹೇಗೆ ದೇವ? ಎಲೈ ದೇವೇಂದ್ರನೇ, ಪರಮೇಶ್ವರ ಗಿರಿಜರ ಕುಮಾರನಾಗಿ ಜನಿಸುವ ಷಣ್ಮುಖನಿಂದ ಮಾತ್ರ ತಾರಕನ ವಧೆ ಆಗುತ್ತದೆ. ಎಲೈ ಸರ್ವಜ್ಞನೇ, ಪರಮೇಶ್ವರನು ಗಾಢವಾದ ತಪಸ್ಸಿನಲ್ಲಿ ಮುಳುಗಿದ್ದಾನೆ. ಅವನಿಗೆ ಬಾಹ್ಯ ಪ್ರಪಂಚದ ಎಚ್ಚರವೇ ಇಲ್ಲ. ಅಂಥವನು ಗಿರಿಜೆಯನ್ನು ವರಿಸುವುದು ಹೇಗೆ ಸಾಧ್ಯ ದೇವ? ಹೇ ಸುರಪತಿಯೇ, ಇದು ಕಷ್ಟ ಸಾಧ್ಯವಾದ ಕಾರ್ಯ. ಏನಾದರೂ ಪ್ರಯತ್ನ ಮಾಡಿ ಪರಮೇಶ್ವರನ ತಪಸ್ಸನ್ನು ಭಂಗಗೊಳಿಸಲೇಬೇಕು. ಅಂದಾಗ ಮಾತ್ರ ಶಿವನು ಗಿರಿಜೆಯನ್ನು ಮದುವೆಯಾಗಿ ಅವರಿಂದ ಹುಟ್ಟುವ ಕುಮಾರನಿಂದ ತಾರಕನ ನಾಶವಾಗಿ ಸಕಲ ಲೋಕಗಳು ಬದುಕುತ್ತವೆ. ಈಗ ನಮಗಿರುವ ಆಶಾಕಿರಣವೆಂದರೆ ನನ್ನ ಮಗನಾದ ಮನ್ಮಥನು ಮಾತ್ರ. ಶಿವನ ತಪಸ್ಸನ್ನು ಭಂಗಗೊಳಿಸಲು ಅವನೊಬ್ಬನೇ ಸಮರ್ಥನು. ಅವನನ್ನು ಈ ಕಾರ್ಯಕ್ಕೆ ನೇಮಿಸುತ್ತೇನೆ. ನೀನಿನ್ನು ಚಿಂತೆಯನ್ನು ಬಿಟ್ಟು ಹೊರಡುವಂಥವನಾಗು. ಯಾಕಾಗಲಲ್ಲೋ ದೇವ. ಎಲೈ ಸಾರಥಿ, ನನ್ನ ಮಗನಾದ ಮನ್ಮಥನನ್ನು ಕೂಡಲೇ ಈ ಆಸ್ಥಾನಕ್ಕೆ ಕರೆದುಕೊಂಡು ಬರುವಂಥವನಾಗು. ಯಾಕಾಗಲಲ್ಲೋ ದೇವ. ಹೇ ಜಗದ್ವಂದನಾದ ಪಿತನೆ, ನನ್ನನ್ನು ಕರೆಸಿದ ಕಾರಣವೇನೆಂಬುದನ್ನು ಕೂಡಲೇ ಹೇಳಬೇಕು ದೇವ. ದಿವ್ಯ ಪ್ರಭಾವ ಮಗನೇ ಮನ್ಮಥ, ದುರುಳನಾದ ತಾರಕಾಸುರನು ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಆ ಮದಾಂಧನು ಸಕಲ ಲೋಕಗಳನ್ನು ಹುರಿದು ಮುಕ್ಕಿ ಈಗ ದೇವಲೋಕಕ್ಕೂ ದಾಳಿ ಇಟ್ಟಿದ್ದಾನೆ. ಮಗನೇ ಕಂಡೆಯ ಸದ್ಗುಣನೆ. ಅಸುರಾಂತಕನಾದ ಎಲೈ ತಂದೆಯೇ, ನೀನು ಇದಕ್ಕೇಕೆ ಚಿಂತೆ ಮಾಡುತ್ತಿರುವೆ? ತತ್ಕ್ಷಣದಲ್ಲಿ ಆ ತಾರಕನನ್ನು ಕೊಂದು ಯಮಸದನಕ್ಕೆ ಅಟ್ಟಿ ಬಿಡುತ್ತೇನೆ ಪಿತನೆ. ಬಿಡಿ ಯೋಚನೆ. ಕಂದನೆ, ಆ ತಾರಕನನ್ನು ಸಂಹರಿಸುವುದು ನಿನ್ನಿಂದ ಸಾಧ್ಯವಿಲ್ಲಪ್ಪ. ಪಿತನೆ, ಏಕೆ ಸಾಧ್ಯವಿಲ್ಲ? ಮಗನೇ, ಆ ತಾರಕಾಸುರನು ಯಾವ ದೇವತೆಯಿಂದಲೂ ತನಗೆ ಮರಣ ಬಾರದಂತೆ ಸಾಕ್ಷಾತ್ ಬ್ರಹ್ಮದೇವನಿಂದ ವರ ಪಡೆದಿದ್ದಾನೆ. ಅವನಿಗೆ ಮರಣದ ಭಯವೆಂಬುದೇ ಇಲ್ಲ. ದೇವತೆಗಳ ಒಡೆಯನಾದ ದೇವೇಂದ್ರನು ಕೂಡ ಅವನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಪಿತನೆ, ಇದಕ್ಕೆ ಪರಿಹಾರವೇನು? ಸುತನೇ ಹೇಳುತ್ತೇನೆ, ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳುವಂತವನಾಗು. ಪರ ಶಿವನು ತಪ ಬಿಟ್ಟು ಗಿರಿಜಯೋಳ್ಮಿಟ್ಟು ದಕ್ಷಾಧ್ವರದಲ್ಲಿ ದಾಕ್ಷಾಯಣಿಯು ಆತ್ಮಾಹುತಿಯನ್ನು ಮಾಡಿಕೊಂಡ ಮೇಲೆ ಪರಶಿವನು ಹೇಮಕೂಟದಲ್ಲಿ ಗಾಢವಾದ ತಪಸ್ಸನ್ನು ಕೈಗೊಂಡಿದ್ದಾನೆ. ದಾಕ್ಷಾಯಣಿ ಅವತಾರವಾದ ಗಿರಿಜೆಯು ಅವನ ಒಲಿಮೆಯನ್ನು ಪಡೆಯಲು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಿರುವಳು. ಶಿವನು ತಪಸ್ಸಿನಿಂದ ವಿಮುಖನಾಗಿ ಗಿರಿಜೆಯನ್ನು ವರಿಸಬೇಕು. ಅವರಿಂದ ಜನಿಸುವ ಷಣ್ಮುಖನಿಂದ ತಾರಕನ ಸಂಹಾರವಾಗುತ್ತದೆ ಎಂಬುದು ವಿಧಿಯ ನಿಯಮ. ಆದ್ದರಿಂದ ನೀನು ತ್ವರಿತದಿಂದ ಹೇಮಕೂಟಕ್ಕೆ ಹೋಗಿ ಪರಮಾತ್ಮನ ತಪಸ್ಸನ್ನು ಭಂಗಗೊಳಿಸಬೇಕು. ಕಂದ ಮನಕ್ಕಾನಂದ. ತಂದೆಯೇ, ನಾನು ಈಗಲೇ ಹೇಮಕೂಟಕ್ಕೆ ಹೋಗಿ ಶಿವನ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ಈ ಲೋಕ ಕಲ್ಯಾಣದ ಕಾರ್ಯಕ್ಕೆ ನನ್ನ ಪ್ರಾಣ ಅರ್ಪಣವಾದರೂ ಚಿಂತೆಯಿಲ್ಲ. ಈ ಲೋಕದೀತದ ಮುಂದೆ ನನ್ನೊಬ್ಬನ ಪ್ರಾಣ ಎಷ್ಟರದು ದೇವ. ನೀನಿನ್ನು ನಿಶ್ಚಿಂತೆಯಿಂದ ಇರಬೇಕೆಂದು ಬೇಡಿಕೊಳ್ಳುತ್ತೇನೆ. ಯಾಕಾಗಲಲ್ಲ. ಅಮ್ಮ ತಾಯಿ, ಹಂಸದಂಥ ನಡೆಗೆ ಚಂದ್ರನಂತೆ ಮುಖ, ಮಲ್ಲಿಗೆಯಂತೆ ನಗೆ, ದುಂಬಿಯಂತೆ ಮುಂಗುರುಳು ಇರುವ, ರನ್ನದ ಪುತ್ಥಳೆಯಂತೆ ಈ ಸಭಾಮಂದಿರದಲ್ಲಿ ಬಂದು ನಿಂತಿರುವ ನೀನು ಯಾರು? ನಿನ್ನ ನಾಮಾಂಕಿತವೇನು ಹೇಳಬೇಕು ತಾಯಿ? ಹಣಮೆಣಸಿನ ಕಾಯಿ. ಅಪ್ಪ ಮಗನೇ, ನಾನು ದಾರಂದರೆ ತ್ರಿಲೋಕವನ್ನು ವ್ಯಾಪಿಸಿರುವ ಸೌಂದರ್ಯದ ಅತಿದೇವತಿಯಾದ ಧಿಕ್ಕರಿಸುವ ಋಷಿಮುನಿಗಳನ್ನು ತನ್ನ ಇಚ್ಛುಚಾಪ ಪುಷ್ಪ ಬಾಣಗಳಿಂದ ಜಯಿಸುವ ಲಕ್ಷ್ಮೀ ಮಾಧವನ ಪ್ರಿಯಸುತನಾದ ಮನ್ಮಥನ ಅರ್ಧಾಂಗಿಯಾದ ರತಿದೇವಿ ಎಂದು ತಿಳಿಯಲೆ ಮಗನೇ ಚೆನ್ನಿಗನೇ. ತಾಯಿ, ನೀನು ರತಿದೇವಿ ಎಂದು ನನಗಾದರೂ ತಿಳಿಯಿತು, ಇಲ್ಲಿ ಕುಳಿತಿರುವ ಪ್ರೇಕ್ಷಕರಿಗಾದರೂ ತಿಳಿಯಿತು. ನೀನು ನಿನ್ನ ಅಂದವಾದ ಅರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ತಾಯೇ? ಸೌಖ್ಯಪ್ರದಾಯೇ. ಅಪ್ಪ ಸಾರಥಿ, ನಾನು ಈ ಸಭಾಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ನನ್ನ ಪತಿದೇವನಾದ ಮನ್ಮಥನು ತನ್ನ ಪಿತನಾದ ಶ್ರೀ ವಿಷ್ಣುವಿನ ಕರೆಯ ಮೇರೆಗೆ ಅವನ ಆಸ್ಥಾನಕ್ಕೆ ಹೋಗಿ ಬಹಳ ಸಮಯವಾಯಿತು. ಏಕೆ ತಡವಾಯಿತೋ ಏನೋ, ಆದ್ದರಿಂದ ನನ್ನ ಮನಸ್ಸು ನಿಲ್ಲದೆ ಪತಿದೇವರ ದಾರಿಯನ್ನೇ ನೋಡುತ್ತಾ ಇಲ್ಲಿಗೆ ಬರೋಣವಾಯಿತು ಕಂದ ಮನಕಾನಂದ. ಎಂಥ ಪುಣ್ಯಾತ್ವಂತೆ ಅವಾನಿ, ನೀ ನೆನೆಸ್ಕೊಡ್ದ ನಿನ್ನ ಸರದಾರ್ ಇಲ್ಲೇ ಬಂದಲ್ಲ ನೋಡಲ್ಲಿ. ಪ್ರಿಯ ರತಿ, ನನ್ನ ತಂದೆಯ ಲೋಕ ಕಲ್ಯಾಣದ ಕಾರ್ಯಕ್ಕೆ ನನ್ನನ್ನು ನಿಯಮಿಸಿದ್ದಾನೆ. ದೇವಾ, ಅದಾವ ಲೋಕ ಕಲ್ಯಾಣದ ಕಾರ್ಯಕ್ಕೆ ನಿನ್ನನ್ನು ನೇಮಿಸಿದ್ದಾನೆ? ದೇವಿ, ಆ ಲೋಕ ಕಲ್ಯಾಣದ ಕಾರ್ಯ ಯಾವುದೆಂದರೆ ಪರಶಿವನ ತಪಸ್ಸನ್ನು ಭಂಗಗೊಳಿಸಿ ಅವನ ಮನಸ್ಸು ಗಿರಿಜೆಯಲ್ಲಿ ನೆಲೆಗೊಂಡು ಗಿರಿಜಾ ಕಲ್ಯಾಣ ನೆರವೇರುವಂತೆ ಮಾಡುವುದು. ಅದಕ್ಕಾಗಿ ನಾನೀಗ ಹೇಮಕೂಟಕ್ಕೆ ಹೊರಟಿರುವೆನು. ಕಾಂತ, ಹೇಳುತ್ತೇನೆ, ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳುವಂತವಳಾಗು. ಹೋಗಬೇಡವೋ ಕಾಂತ, ಹೋಗ ಬೇಡವೋ ಕಾಂತ, ಹರಣ ತಿಳಿಯದ ಭ್ರಾಂತ, ಕೈ ಮುಗಿದು ಕೇಳು. ವಲ್ಲಭ, ಜಗದ್ದೊಂದನಾದ ನೀಲಕಂಠನೂ ಅಸಮಶೂರನು ಮೂರು ಲೋಕಗಳಲ್ಲಿ ಅವನನ್ನು ಎದುರಿಸುವರಿಲ್ಲ. ಅವನ ಪರಾಕ್ರಮವನ್ನು ಅರಿಯದ ಪತಿದೇವನೇ ಪರಶಿವನನ್ನು ಕೆಣಕುವುದಂದರೆ ಸಾಕ್ಷಾತ್ ಮೃತ್ಯುವನನ್ನು ಕೆಣಕಿದಂತೆ. ಹೀಗಿರುವಾಗ ತಿಳಿದೋ ತಿಳಿದು ನೀನು ದುಡುಕಿ ಇಂಥ ಕಾರ್ಯಕ್ಕೆ ಮುನ್ನುಗ್ಗುವುದು ಉಚಿತವಲ್ಲವೋ ಕಾಂತ? ನೀನಾಗಿರುವೆ ಭ್ರಾಂತ. ಸತಿಮಣಿಯೇ, ಅಸಮಾಕ್ಷನಾದ ಪರಮಾತ್ಮನ ಪರಾಕ್ರಮವು ಎಂಥದ್ದೆಂಬುದನ್ನು ನಾನೇನು ತಿಳಿಯಲಾರದವನಲ್ಲ. ಆದರೆ ಈ ಲೋಕ ಕಲ್ಯಾಣದ ಸಲುವಾಗಿ ನಾನು ಈ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ವೃತ ಕಾಲಾರಣ ಮಾಡದೆ ನನ್ನನ್ನು ಬೀಳ್ಕೊಡುವಂತಳಾಗ ರಮಣಿ ಸದ್ಗುಣಮಣಿ. ಹೇ ಪ್ರಾಣಕಾಂತ, ನಾನು ಎಷ್ಟು ಗೋಗರೆದು ಕೇಳಿಕೊಂಡರೂ ನೀನು ನಿನ್ನ ನಿರ್ಧಾರವನ್ನು ಬಿಡಲೊಲ್ಲಿ. ಪ್ರಾಣಕಾಂತ, ನಾನು ನಿನ್ನನ್ನಗಲಿ ಅರಗಳಿಗಿರಲಾರೆನು. ನನ್ನನ್ನು ನಿನ್ನ ಸಂಗಡ ಹೇಮಕೂಟಕ್ಕೆ ಕರೆದೊಯ್ಯಬೇಕೆಂದು ಶರಗೊಂಡು ಬೇಡಿಕೊಳ್ಳುವೆನು. ನಾಥ, ಕೊಡು ನನಗೆ ಮಾತ. ಹೇ ಪ್ರಾಣವಲ್ಲವೇ, ನಿನ್ನ ಬೇಡಿಕೆಗೆ ಒಪ್ಪಿದ್ದೇನೆ. ನಾವಾದರೂ ಹೇಮಕೂಟಕ್ಕೆ ಹೋಗೋಣ, ನಡೆಯುವಂತವಳಾಗು. ಎಲೈ ಸಾರಥಿ, ದೇವ ನಮ್ಮ ರಥವನ್ನು ನೇರವಾಗಿ ಹೇಮಕೂಟಕ್ಕೆ ಹೊಡೆಯುವಂತವನಾಗು. ದೇವ ಜಗನ್ಮಾತೆಯಾದ ಗಿರಿಜೆಯೇ, ನಿನ್ನ ಪಾದಕ್ಕೆ ವಂದಿಸುತ್ತಿದ್ದೇವೆ. ಮಕ್ಕಳೇ, ನಿಮಗೆ ಶುಭವಾಗಲಿ, ಮೇಲೆ ಕೇಳುವಂಥವರಾಗಿರಿ. ಹೇ ಮಹೇಶ್ವರಿ, ನನ್ನ ಪಿತನ ಅಪ್ಪಣೆಯ ಪ್ರಕಾರ ಪರಶಿವನ ತಪಸ್ಸನ್ನು ಭಂಗಗೊಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ನನಗೆ ವರವನ್ನಿತ್ತು ಕಾಪಾಡಬೇಕು ತಾಯಿ, ಸೌಖ್ಯ ಪ್ರದಾಯಿ. ಅಪ್ಪ ಮಗನೇ, ನಿನ್ನ ಆಗಮನದ ಉದ್ದೇಶವು ನನಗೆ ತಿಳಿಯಿತು. ಜಗತ್ಪಾವನನಾದ ಆ ಪರಶಿವನ ಒಲುಮೆಯನ್ನು ಪಡೆಯಲು ನಾನು ಅಹರ್ನಿಶಿ ಪೂಜೆ ಕೈಯುತ್ತಿದ್ದೇನೆ. ಆದರೆ ಗಾಢವಾದ ತಪಸ್ಸಿನಲ್ಲಿ ಮುಳುಗಿರುವ ಆ ವಿರೂಪಾಕ್ಷನು ನನ್ನತ್ತ ದೃಷ್ಟಿ ಬೀರಲಲ್ಲದವನಾಗಿದ್ದಾನೆ. ಶ್ರೀ ವಿಷ್ಣು ನಿನ್ನನ್ನು ಈ ಕಾರ್ಯಕ್ಕೆ ನೇಮಿಸಿರುವುದು ವಿಹಿತವಾಗಿದೆ. ಮಗನೇ ಮನ್ಮಥ, ನಿನಗೆ ನನ್ನ ಆಶೀರ್ವಾದವಿದೆ. ನೀನು ಧೈರ್ಯದಿಂದ ನಿನ್ನ ಕಾರ್ಯವನ್ನು ಪೂರೈಸು. ಪರಶಿವನ ತಪಸ್ಸು ಭಂಗಗೊಂಡು ಅವನ ಪ್ರೇಮ ದೃಷ್ಟಿ ನನ್ನತ್ತ ತಿರುಗುವಂತೆ ಮಾಡಪ್ಪ ಮನ್ಮಥ. ನಿನ್ನಿಂದ ಲೋಕಕ್ಕೇ ಹಿತ. ಹಾಗೆ ಆಗಲಿ ತಾಯಿ, ನಾವಿನ್ನೂ ಹೋಗಿ ಬರುತ್ತೇವೆ. ಆಹಾ, ತಪೋನಿರತನಾದ ಪರಮಾತ್ಮನು ಅದೆಷ್ಟು ಮನೋಹರನಾಗಿ ಕಾಣುತ್ತಿದ್ದಾನೆ. ಎಲೈ ಲೋಕಪೂಜನೆ, ನಿನಗೆ ವಂದನೆಗಳು. ಈ ತಪಮೂರ್ತಿಯನ್ನು ನೋಡುತ್ತಿರುವಂತೆ ನನ್ನ ಮನಸ್ಸಿನಲ್ಲಿ ಭಕ್ತಿ ಭಾವ ಅಂಕುರಿಸುತ್ತಿದೆ. ಇರಲಿ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮಹಾದೇವನ ಮೇಲೆ ಬಾಣಪ್ರಯೋಗ ಮಾಡುವೆನು. ಹೇ ಜಗತ್ಪಿತನಾದ ವಿರೂಪಾಕ್ಷನೇ, ನಾನು ಮಾಡುತ್ತಿರುವ ಈ ಕಾರ್ಯವು ಸರಿಯೋ ತಪ್ಪೋ ನನಗೆ ತಿಳಿಯದಾಗಿದೆ. ಕರುಣಾಸಾಗರನಾದ ನೀನು ನನ್ನನ್ನು ಕಾಪಾಡಬೇಕಯ್ಯ ಹರನೇ, ತ್ರಿಪುರ ಸಂಹರಣೆ. ಇಗೋ ನನ್ನ ಪಂಚಬಾಣಗಳನ್ನೆಲ್ಲ ಒಗ್ಗೂಡಿಸಿ ಒಂದೇ ಬಾಣದ ರೂಪದಲ್ಲಿ ಪ್ರಯೋಗಿಸುತ್ತೇನೆ. ಆಹಾ, ಇದೇನಿದು? ನನ್ನ ತಪೋವಂಗಕ್ಕೆ ಕಾರಣರಾರು? ಅವರನ್ನು ಈ ಕೂಡಲೇ ನನ್ನ ಹಣೆಗಣ್ಣಿನ ಬೆಂಕಿಯಿಂದ ಸುಟ್ಟು ಬೂದಿ ಮಾಡುತ್ತೆ. ಹೇ ಪ್ರಾಣಕಾಂತ, ಶಿವನ ಹಣೆಗಣ್ಣಿನ ಬೆಂಕಿಗೆ ತುತ್ತಾಗಿ ಸುಟ್ಟು ಬೂದಿಯಾಗಿ ಹೋದಿಯಾ? ಅಕಟಕಟ, ನಾನೀ ದುಃಖವನ್ನೆಂತ ಸೈರಿಸಲಿ? ಅಗಲಿ ಹೋದೆಯೋ ಕಾಂತ, ಅಗಲಿ ಹೋದೆಯೋ ಕಾಂತ, ಗುಣವಂತ ಪ್ರಾಣ ಕಾಂತ. ಮದನ, ಕಾಲಾಂತಕನಾದ ಪರಶಿವನನ್ನು ಕೆಣಕುವುದು ಬೇಡವೆಂದು ನಾನು ಎಷ್ಟು ಹೇಳಿದರೂ ಕೇಳದೆ ಅವನ ತಪಸ್ಸನ್ನು ಕೆಡಿಸಿ ಸಾವನ್ನಪ್ಪಿದೆಯಾ? ಹೇ ಪ್ರಾಣವಲ್ಲಭ, ನಾನು ಹೆಚ್ಚಿನ ವಿರಹವನ್ನು ಹೇಗೆ ಸೇರಿಸಲಿ? ಹೇಗೆ ಬದುಕಲಿ? ಎಲ್ಲಿಗೆ ಹೋಗಲಿ? ಹೇಳು ಕಾಂತ, ಮಾತನಾಡು ಪ್ರಿಯ. ಮುದು ಮಾರನೆ ನಿನ್ನ ಅಗಲಿ ನಾನಿರಲಾರೆ, ಮುದು ಮಾರನೆ ನಿನ್ನ ಅಗಲಿ ನಾನಿರಲಾರೆ. Yeah. ಬಾಣವಲ್ಲಭ, ನಿನ್ನನ್ನಗಲಿ ನಾನಿರಲಾರೆ, ನನ್ನೊಂದಿಗೆ ಪ್ರೇಮದಿಂದ ಮಾತನಾಡು ಕಾಂತ. ಎಲೆ ದೇವತೆಗಳೇ ನಿಮಗೆ ಕರುಣೆ ಬಾರದೆ ನನ್ನ ಪ್ರಾಣ ಕಾಂತನ ಪ್ರಾಣವನ್ನು ನನಗೆ ನೀಡರಿ, ಇಲ್ಲವೇ ನನ್ನ ಪ್ರಾಣವನ್ನಾದರೂ ತೆಗೆದುಕೊಳ್ಳಿ. ಹೇ ಪ್ರಾಣ ಕಾಂತ. ಅಮ್ಮ ಆರತಿದೇವಿ, ಸಮಾಧಾನಗೊಳ್ಳಮ್ಮ. ಅದು ಹೇಗೆ ಸಮಾಧಾನ ಮಾಡಿಕೊಳ್ಳಲಮ್ಮ? ಎಲೆ ಕಾಂತಾಮಣಿ, ನೀನು ಚಿಂತೆಯನ್ನು ಬಿಡು. ಅಗಲಿದ ನಿನ್ನ ಪತಿಯನ್ನು ನೀನು ಖಂಡಿತವಾಗಿಯೂ ಮರಳಿ ಪಡೆಯುವೆ. ಅದು ಹೇಗೆ ಸಾಧ್ಯ ದೇವಿ? ಹೇಳುತ್ತೇನೆ, ಕೇಳುವಂಥವಳಾಗು. ಅದೇನು ಹೇಳುವಂಥವಳಾಗು. ದೇವಿ, ಹೆಣ್ಣಾಗಿರುವ ನಾನು ಇನ್ನೊಂದು ಹೆಣ್ಣಿನ ಹೃದಯದ ತಳಮಳವನ್ನು ತಿಳಿಯದಂಥ ಕಲ್ಲೆದೇವಳೆಂದು ಭಾವಿಸಿದೆಯಾ? ಇದು ನನ್ನ ಪ್ರತಿಜ್ಞೆಯನ್ನು ಕೇಳು. ಪರಮಾತ್ಮನು ನಿನ್ನ ಪತಿದೇವನನ್ನು ಪುನಃ ಬದುಕಿಸುವವರಿಗೆ ನಾನು ಹರನ ಅರ್ಧಾಂಗಿ ಆಗುವುದಿಲ್ಲ. ಇದಕ್ಕೆ ತಪ್ಪಿದೆನಾದರೆ ಆ ವಿರೂಪಾಕ್ಷನ ಮೇಲಾಣೆ. ಎಲೆ ರಮಣಿ, ಇನ್ನಾದರೂ ನನ್ನ ಮಾತನ್ನು ನಂಬು, ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಮ್ಮ. ಆಮೇಲೆ ಆ ಗಿರಿಜೆ ಉಗ್ರವಾದ ಪ್ರತಿ ತಪಸ್ಸನ್ನು ಮಾಡಿ ಶಿವನನ್ನ ಒಲಿಸಿಕೊಂಡಳೇನಪ್ಪ. ರತಿಗೆ ಮಾತು ಕೊಟ್ಟ ಪ್ರಕಾರ ಅವಳಿಗೆ ಅವಳ ಪತಿಯಾದಂತ ಮನ್ಮಥನನ್ನ ದೊರಕಿಸಿಕೊಟ್ಟಳೇನಪ್ಪ. ಆಮೇಲೆ ಆಮೇಲೆ ಪರಶಿವನು ಪಾರ್ವತಿಯನ್ನು ಮೆಚ್ಚಿ ವೈಭವದಿಂದ ಮದುವೆ ಮಾಡಿಕೊಂಡೇನಪ್ಪ. ಗಿರಿಜಾ ಕಲ್ಯಾಣ ನೆರವೇರಿತು. ಅವರಿಗೆ ಜನಿಸಿದ ಷಣ್ಮುಖ ತಾರಕಾಸುರನ್ನು ಸಂಹಾರ ಮಾಡೋದಕ್ಕ ಹ್ಯಾಂಗ ಬಿರುಗಾಳಿ ಬಂದಂಗ ಬರಕತ್ತ ನೋಡಲ್ಲ. ಹೌದಲ್ಲ, ಈ ಕಡೆ ಸರ್ ನಿಲ್ಪ. ಹಾ ಸರಿ ನಿಲ್ಪ, ಅವನು ಬಂದ್ ನೋಡಲ್ಲೇ. ಹಲಲೋ ಭಪ್ಪುರೇ ಶಬ್ಬಾಸ್. ಅಲ್ಲೇ ಮದಾಂಧನಾದ ತಾರಕನೇ, ಈಗಲೇ ನಿನ್ನನ್ನು ಯಮಸದನಕ್ಕೆ ಅಟ್ಟು ಬಿಡುತ್ತೇನೆ. ಯುದ್ಧಕ್ಕೆ ಸಿದ್ಧನಾಗೋ ಅಧಮ, ನಿನ್ನನ್ನು ಗುದ್ದಿ ಕೊಲ್ಲುವೆ ಧಮ ಧಮ. ಅಲೈ ಬಾಲಕನೇ, ನನ್ನ ಪರಾಕ್ರಮದ ಕಿಡಿಯಿಂದ ನಿನ್ನನ್ನು ಕ್ಷಣಾರ್ಧದಲ್ಲಿಯೇ ಸುಟ್ಟು ಬಿಡುವೆನು. ಆನೆಯ ಮುಂದೆ ಆಡು ನಿಂತು ಭಂಡತನದ ಮಾತುಗಳನ್ನು ಆಡುವಂತೆ ವೀರಾದಿ ವೀರನಾದ ಈ ತಾರಕನ ಎದುರು ನಿಂತು ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಾ? ಎಲೇ ದುರುಳನೆ, ನಾನಾದರೂ ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರುವುದು ಬಗಳುವಂತವನಾಗು. ಅದಮಾನೆ ನೀನ್ನಯ ಮದವನ್ನು ಮೋರೆಯೋವೆ, ಮದವನ್ನು ಮೋರೆಯೋವೆ, ಅಂತೋವೆಯ ಮಾಪುರಕ್ಕೆ ನೀಜ. ನಿನ್ನ ಮದವನ್ನು ಮುರಿದು ಈಗಲೇ ನಿನ್ನನ್ನು ಯಮಪುರಕ್ಕೆ ಅಟ್ಟು ಬಿಡುತ್ತೇನೆ. ತಡ ಮಾಡದೆ ನನ್ನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮೂರ್ಖ. ಏನ್ ಪಾ ಸೂತ್ರಧಾರ, ಅಂತೂ ಷಣ್ಮುಖ ಇನ್ನು ಬಾಲಕನಾಗಿದ್ರು ಆ ತಾರಕಾರ್ಸನ್ನು ಕೊಂದು ಲೋಕದೊಳಗೆ ಬಂದಂತ ವಿಪತ್ತನ್ನು ದೂರ ಮಾಡಿದ್ ನೋಡು. ಹೌದ್ ನೋಡಪ್ಪ, ನಮ್ಮ ಆಟ ಅಂತೂ ಸುಸೂತ್ರ ಮುಗೀತಲ್ಲಪ್ಪ. ಎಲ್ಲಾರನ್ನು ಕರ್ಕೊಂಡು ಬಾ, ಮಂಗಳಾರತಿ ಮಾಡೋಣ. ಆರತಿಯ ತಿರಿ ಮಂಗಳ ಮೂರುತಿಗೆ, ಆರತಿಯ ತಿರಿ ಮಂಗಳ ಮೂರುತಿಗೆ, ಆರತಿಯ ತಿರಿ ಮಂಗಳ ಮೂರುತಿಗೆ, ಆರತಿಯ ತಿರಿ ಮಂಗಳ ಮೂರುತಿಗೆ. ತಾಯಿ ಶ್ರೀ ಗೌರಿಗೆ ಹಂಪಿ ವಿರೂಪಾಕ್ಷಗೆ, ತಾಯಿ ಶ್ರೀ ಗೌರಿ ಹಾಗಾಗಿ ಡಾಕ್ಟರ್ ಬಸವರಾಜ್ ಮಾಲಶೆಟ್ಟಿ ಮತ್ತು ಸಂಗಡಿಗರಿಂದ ದೊಡ್ಡಾಟ ಗಿರಿಜಾ ಕಲ್ಯಾಣ ಕೇಳಿದರೆ. ಈಗೊಂದು ಭಜನೆ ಪದವನ್ನು ಕೇಳಿ. ನೋಡು ನೀನನ್ನ ಪರಿಭಾವದ ಬಾಧೆಯನು ಕೃಪೆ ಮಾಡು ಬೇಗದು ಲಭಯವಿತ್ತು ಶಂಕರ ಕೃಪೆ ಮಾಡು ಬೇಗದು ಲಭಯವಿತ್ತು ಶಂಕರ ಭಯ